ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಹೃಷಿಕೇಶ ಪದ್ಮನಾಭ ದಾಮೋದರ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ಸು ವರೋಂ. ಮಮೋಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಪ್ರಾತಃಸಮಿತಾಧಾನಂ ಕರಿಷ್ಯೇ. ಪರಿತ್ವಾಗ್ನೇ ಪರಿಮೃಜಾಮ್ಯಾಯುಷಾ ಚ ಧನೇನ ಚ ಸುಪ್ರಜಾ ಪ್ರಜಯಾ ಭೂಯಾಸಂ ಸುವೀರೋ ವೀರೈಃ ಸುವರ್ಚಾವರ್ಚಸಾ. ಸುಪೋಷಃ ಪೋಷೈ ಸುಗೃಹೋ ಗೃಹೈಃ ಸುಪತಿಃ ಪತ್ಯಾ ಸುಮೇಧಾ ಮೇಧಯಾ ಸುಬ್ರಹ್ಮಾ ಆಬ್ರಹ್ಮಚಾರಿಭಿಃ ದೇವಸವಿತ ಪ್ರಸುವಾ. ಅಗ್ನಯೇ ಸಮಿಧಮಾಹಾರಿಷಂ ಬೃಹತೇ ಜಾತವೇದಸೇ ಯಥಾ ತ್ವಮಗ್ನೇ ಸಮಿಧಾ ಸಮಿಧ್ಯಸ ಏವಂ ಮಾಮಾಯುಷಾ ವರ್ಚಸಾ ಸನ್ಯಾ ಮೇಧಯಾ ಆಪ್ರಜಯಾ ಪಶುಭಿರ್ಬ್ರಹ್ಮ ವರ್ಚಸೇ ನಾನ್ನಾದ್ಯೇನ ಸಮೇಧಯ ಸ್ವಾಹಾ. ಏಧೋಸ್ಯೇಧಿ ಶೀಮಹಿ ಸ್ವಾಹಾ ಸಮಿಧಸಿ ಸಮೇಧಿ ಶೀಮಹಿ ಸ್ವಾಹಾ ತೇಜೋಸಿ ತೇಜೋಮಯಿ ಧೇಹಿ ಸ್ವಾಹಾ. ಅಪೋ ಅದ್ಯಾನ್ವಚಾರಿ ಶಗುಂ ರಸೇನ ಸಮಸೃಕ್ಷ್ಮಹಿ ಪಯಸ್ವಾಗುಂ ಅಗ್ನ ಆಗಮಂತಂ ಮಾಸಗುಂ ಸೃಜವರ್ಚಸಾ ಸ್ವಾಹಾ. ಸಮ್ಮಾ ಆಗ್ನೇ ವರ್ಚಸಾ ಸೃಜ ಪ್ರಜಯಾ ಚ ಧನೇನ ಚ ಸ್ವಾಹಾ. ವಿದ್ಯುನ್ಮೇ ಅಸ್ಯ ದೇವಾ ಇಂದ್ರೋ ವಿದ್ಯಾತ್ ಸಹರ್ಷಿಭಿ ಸ್ವಾಹಾ. ಅಗ್ನಜೇ ಬೃಹತೇನಾಕಾಯ ಸ್ವಾಹಾ. ದ್ಯಾವಾ ಪೃಥಿವೀಭ್ಯಾಗು ಸ್ವಾಹಾ. ಏಷಾ ತೇ ಅಗ್ನೇ ಸಮಿತ್ತಯಾ ವರ್ಧಸ್ವ ಚಾಪ್ಯಾಯಸ್ವ ಚ ತಯಾಹಂ ವರ್ಧಮಾನೋ ಭೂಯಾ ಸಮಾಪ್ಯಾಯಮಾನಶ್ಚ ಸ್ವಾಹಾ. ಯೋ ಮಾ ಆಗ್ನೇ ಭಾಗಿನಕುಂ ಸಂತಮಥಾ ಭಾಗಂ ಚಿಕೀರಿಷತಿ ಅಭಾಗಮಗ್ನೇತಂ ಕುರು ಮಾಮಗ್ನೇ ಭಾಗಿನಂ ಕುರು ಸ್ವಾಹಾ. ಸಮಿಧಮಾಧಾಯ ಆಗ್ನೇ ಸರ್ವವ್ರತೋ ಭೂಯಾ ಸಗ್ ಸ್ವಾಹಾ. ದೇವಸವಿತ ಪ್ರಾಸಾವೀ ಸ್ವಾಹಾ. ಅಗ್ನೇರುಪಸ್ಥಾನಂ ಕರಿಷ್ಯೇ. ಯತ್ತೇ ಅಗ್ನೇ ತೇಜಸ್ತೇನಾಹಂ ತೇಜಸ್ವೀ ಭೂಯಾಸಂ ಯತ್ತೇ ಅಗ್ನೇ ವರ್ಚಸ್ತೇನಾಹಂ ವರ್ಚಸ್ವೀ ಭೂಯಾಸಂ ಯತ್ತೇ ಅಗ್ನೇ ಹರಸ್ತೇನಾಹಂ ಹರಸ್ವೀ ಭೂಯಾಸಂ. ಮಯಿ ಮೇಧಾಂ ಮಯಿ ಪ್ರಜಾಂ ಮಯ್ಯಗ್ನಿಸ್ತೇಜೋ ದಧಾತು. ಮಯಿ ಮೇಧಾಂ ಮಯಿ ಪ್ರಜಾಂ ಮಯೀಂದ್ರ ಇಂದ್ರಿಯಂ ದಧಾತು. ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ ಭ್ರಾಜೋ ದಧಾತು. ಅಗ್ನಜೇ ನಮಃ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಹುತಾಶನ ಯದ್ಧುತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತುತೇ. ಪ್ರಾಯಶ್ಚಿತ್ತಾನ್ಯಶೇಷಾನಿ ತಪಃ ಕರ್ಮಾತ್ಮಕಾನಿ ವೈ ಯಾನಿ ತೇಷಾಮಶೇಷಾಣಾಂ ಕೃಷ್ಣಾನುಸ್ಮರಣಂ ಪರಂ. ಅಭಿವಾದಯೇ ವೈಶ್ವಾಮಿತ್ರ ಆಘಮರ್ಷಣ ಕೌಶಿಕ ತ್ರಯಾರಿಷೇಯ ಪ್ರವರಾನ್ವಿತ ಕೌಶಿಕಗೋತ್ರ ಆಪಸ್ತಂಭಸೂತ್ರ ಯಜುಶಾಖಾಧ್ಯಾಯೀ ಶ್ರೀಕೃಷ್ಣಶರ್ಮನಾಮಾಹಂ ಅಸ್ಮಿ ಭೂಃ. ಮಾನಸ್ತೋಕೇತನ ಯೇ ಮಾನ ಆಯುಷಿ ಮಾನೋ ಗೋಷು ಮಾನೋ ಅಶ್ವೇಶುರೀರಿಷಃ ವೀರಾನ್ ಮಾನೋ ರುದ್ರಭಾಮಿತೋ ವಧೀರ್ಹ ವಿಷ್ಮಂ ತೋ ನಮಸಾ ವಿಧೇಮತೇ. ಮೇಧಾವೀ ಭೂಯಾಸಂ ತೇಜಸ್ವೀ ಭೂಯಾಸಂ ವರ್ಚಸ್ವೀ ಭೂಯಾಸಂ ಬ್ರಹ್ಮವರ್ಚಸೀ ಭೂಯಾಸಂ ಆಯುಷ್ಮಾನ್ ಭೂಯಾಸಂ ಅನ್ನಾದೋ ಭೂಯಾಸಂ ಸ್ವಸ್ತಿ ಭೂಯಾಸಂ ಶ್ರದ್ಧಾಂ ಮೇಧಾಂ ಯಶಃಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇಹವ್ಯವಾಹನ श्रियं देहि मे हव्यवाहन ओम नमयति। ओम भूर्भुवः सुवः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। देवसवितः प्रसुवा सत्यं त्वर्तेन परिषिञ्चामि अमृतोपस्तरणमसि। प्राणाय स्वाहा अपानाय स्वाहा व्यानाय स्वाहा उदानाय स्वाहा समानाय स्वाहा ब्रह्मणे स्वाहा ब्रह्मणिम आत्मामृतत्वाय अमृतापिधानमसि।